ಚಿಕಿತ್ಸೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಶ್ವಾನ ಪ್ರದರ್ಶನದಲ್ಲಿ ಆಂಧ್ರಪ್ರದೇಶ, ಮಹಾರಾಷ್ಟ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 21 ತಳಿಯ 262 ಶ್ವಾನಗಳು ಭಾಗವಹಿಸಿ ಶ್ವಾನ ಪ್ರಿಯರ ಗಮನ ಸೆಳೆದವು. ಸಂಕ್ಷಿಪ್ತ ಸುದ್ದಿಗಳು. ಕೊಪ್ಪಳದ ಪ್ರಸಿದ್ಧ ಅಂಜನಾದ್ರಿ ಬೆಟ್ಟಕ್ಕೆ ಮೇಘಾಲಯದ ಗೌರವಾನ್ವಿತ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಅವರ ಪತ್ನಿಯ ಜೊತೆ ಆಗಮಿಸಿ ಹನುಮ ದರ್ಶನ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋ ಯಶಸ್ಸಿನ ವ್ಯಾಪ್ತಿ ವಿಶಾಲವಾಗಿದೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಕಲಬುರಗಿಯಲ್ಲಿ ವಚನ ಮಂಟಪ ನಿರ್ಮಾಣಕ್ಕೆ ನೀಲನಕ್ಷೆ ತಯಾರಿ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಬಾಗಲಕೋಟೆಯ ಮುಧೋಳದಲ್ಲಿ ರನ್ನ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ, ಭಾರತಕ್ಕೆ 242 ರನ್ಗಳ ಗೆಲುವಿನ ಗುರಿ ನೀಡಿದ ಪಾಕಿಸ್ತಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಮ್ಮ ಕಾಲದಲ್ಲಿ ಸ್ವೀಟ್ ಸಖತ್ತಿತ್ತು, ಹಾಗಿದ್ರೆ ಆ ಕಾಲಕ್ಕೆ ಹೋಗಿ. ರೋಮಾನ್ಸ್ ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು. ಪೇಮೆಂಟ್ ಕೂಡ ಆ ಕಾಲದ್ದೇನಾ? ಅರೆ ಅಣ್ಣ, ಡಿಜಿಟಲ್ ಪೇಮೆಂಟ್ ಕಲಿಯಿರಿ, ಇದು ಹೊಸ ಕಾಲದ್ದು. ಈಸಿ, ಸೇಫ್ ಮತ್ತು ಫಾಸ್ಟ್. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ, ನೀವು ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ, ಇದು ನಮ್ಮ ಕಾಲದ್ದು. RBI ಹೇಳುತ್ತೆ, ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಲ್ಲಂಗಡಿ ಹಣ್ಣಿನ ಮೌಲ್ಯವರ್ಧನೆ, ಈ ಕುರಿತು ಡಾಕ್ಟರ್ ದೊರೆಯಪ್ಪ ಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ದೊರೆಯಪ್ಪ ಗೌಡ ಅವರೇ. ನಮಸ್ಕಾರ ಜಗದೀಶ್ ಅವರಿಗೆ. ಕಲ್ಲಂಗಡಿ ಮುಖ್ಯವಾದ ಹಣ್ಣಿನ ಬೆಳೆ, ಹೌದು. ಇದನ್ನ ತರಕಾರಿ ಅಂತ ಕೂಡ ಪರಿಗಣಿಸ್ತಾರೆ, ಹೌದು. ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಇರುತ್ತೆ. ಈ ಕಲ್ಲಂಗಡಿಯನ್ನ ನಾವು ಹಸಿಯಾಗಿ ಬಳಸೋದು ಹೆಚ್ಚು, ಆದರೂ ಕೂಡ ಇದನ್ನು ಮೌಲ್ಯವರ್ಧನೆಗೆ ಒಳಪಡಿಸಿ ಸಂಸ್ಕರಿತ ಪದಾರ್ಥಗಳನ್ನು ತಯಾರಿಸಬಹುದು ಅಂತ ಕಂಡುಬಂದಿದೆ. ತಮ್ಮ ಸಂಸ್ಥೆಯಲ್ಲಿ ಈ ಒಂದು ದಿಶೆಯಲ್ಲಿ ಸಾಕಷ್ಟು ಕೆಲಸವೂ ಕೂಡ ನಡೆದಿದೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಕಲ್ಲಂಗಡಿ ಹಣ್ಣನ್ನು ಬಳಸಿಕೊಂಡು ಯಾವ ರೀತಿಯಾದಂಥ ಮೌಲ್ಯವರ್ಧಿತ ಸಂಸ್ಕರಿತ ಪದಾರ್ಥಗಳನ್ನು ತಯಾರಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಕಲ್ಲಂಗಡಿ ಹಣ್ಣಿನ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿ. ನೋಡಿ, ನೀವು ಮೊದಲು ಹೇಳಿದಾಗೆ ಕಲ್ಲಂಗಡಿ ಹಣ್ಣು ಒಂದು ಮುಖ್ಯ ತರಕಾರಿ ಬೆಳೆ, ಆದರೂ ಸಹ ಅದನ್ನು ಹೆಚ್ಚಾಗಿ ಅದರಲ್ಲಿ ಇರುವಂಥ ರಸಭರಿತ ಕೆಂಪು ತಿರುಳುಗಾಗಿ ಬೆಳೆಯಲಾಗುತ್ತೆ. ಸೊ ಇದನ್ನು ಹೆಚ್ಚಾಗಿ ನಾವು ತಿನ್ನಲಿಕ್ಕೆ ಉಪಯೋಗಿಸ್ತೀವಿ. ಸೊ ಇದರಲ್ಲಿ ಒಂದು ತುಂಬ ಪ್ರಮುಖವಾದ ಅಂಶ ಏನಪ್ಪ ಅಂದರೆ, ಈ ಒಂದು ಕಲ್ಲಂಗಡಿ ಹಣ್ಣಿನಲ್ಲಿ ನಾನಾ ಥರದ ವಿಟಮಿನ್ಗಳು ಮತ್ತು ಲವಣಗಳು, ಉದಾಹರಣೆಗೆ ಹೇಳಬೇಕಂದ್ರೆ ವಿಟಮಿನ್ A, B, C, D ಮತ್ತು ಲವಣಗಳು, ಪೊಟಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಕಬ್ಬಿಣ ಮುಂತಾದವು ಇರೋದ್ರಿಂದ ಇದು ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಒಂದು ಹಣ್ಣು. ಇದರಿಂದ ಸಾಮಾನ್ಯವಾಗಿ ಬ್ಲಡ್ ಪ್ರೆಷರ್ ಕಡಿಮೆ ಮಾಡಬಹುದು, ಚರ್ಮ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಸಹ ಇದನ್ನು ನಾವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಲ್ಲೂ ಮುಖ್ಯವಾಗಿ ಈ ಕಲ್ಲಂಗಡಿ ಹಣ್ಣಿನಲ್ಲಿ ಇರೋವಂಥ ಕೆಂಪು ಬಣ್ಣ ಏನಿದೆ, ಸೊ ಅದರ ಆಂಟಿ ಆಕ್ಸಿಡೆಂಟ್ ಅಂತ ಇರುತ್ತೆ. ಸೊ ಇದು ದೇಹವನ್ನು ಆಘಾತಕಾರಿ ಅಂಶಗಳಿಂದ ರಕ್ಷಿಸುತ್ತದೆ. ಸೊ ಹಾಗಾಗಿ ಇದು ದೇಹಕ್ಕೆ ಒಂದು ತುಂಬ ಒಳ್ಳೆಯ ಒಂದು ಅಂಶ. ಅಲ್ಲದೆ ಈ ಹಣ್ಣು ಮೊದಲೇ ಹೇಳಿದಂಗೆ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಬರೋದ್ರಿಂದ ಹಾಗೂ ಅದರಲ್ಲಿ ಶೇಕಡ 39-95% ಸಹ ನೀರಿನಂಶ ಇರುತ್ತೆ. ಹಾಗಾಗಿ ಅದು ದೇಹಕ್ಕೆ ತಂಪನ್ನು ನೀಡುತ್ತೆ, ದೇಹಕ್ಕೆ ಆರೋಗ್ಯವನ್ನು ನೀಡುತ್ತೆ. ಸೊ ಅದರ ಜೊತೆಗೆ ಕೆಲವು ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಹಾಯಕವಾಗುತ್ತೆ. ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಈ ಕಲ್ಲಂಗಡಿ ಹಣ್ಣು ಹೊಂದಿದೆ ಅಂದಂಗಾಯಿತು. ಹೌದು. ಇನ್ನು ಇದರಿಂದ ಆರೋಗ್ಯಕ್ಕೆ ಆಗುವಂಥ ಅನುಕೂಲಗಳೇನೇನು ಅಂತ? ತುಂಬ ಅನುಕೂಲಗಳಿದೆ. ನಾನು ಮೊದಲೇ ಹೇಳಿದಂಗೆ ಇದರಲ್ಲಿ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಅಂದರೆ ಖನಿಜಗಳಿದೆ, ಅದರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಈ ಎಲ್ಲ ಒಂದು ಅಂಶಗಳಿಂದಾಗ್ಬಿಟ್ಟು ಅದು ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಕಾಯಿಲೆಗಳನ್ನು ತಡೆಯುವಂಥ ಒಂದು ಶಕ್ತಿ ದೇಹಕ್ಕೆ ಬಂದುಬಿಟ್ಟು ಹೆಚ್ಚು ಆರೋಗ್ಯ ಆಗಿರಲಿಕ್ಕೆ ತುಂಬ ಸಹಾಯಕ ಆಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ಈ ಕಲ್ಲಂಗಡಿ ಹಣ್ಣಿನಿಂದ ದೊರೆಯುವಂಥ ಅಥವಾ ತಯಾರಿಸಬಹುದಾದಂಥ ಪದಾರ್ಥಗಳು ಯಾವ್ಯಾವು ಅಂತೀರಿ? ಹಾಂ ನೋಡಿ, ಮುಖ್ಯವಾಗಿ ನಾವು ಕಲ್ಲಂಗಡಿ ಹಣ್ಣಿನ ಒಂದು ಕೆಂಪು ತಿರುಳನ್ನು ಉಪಯೋಗಿಸ್ಕೊಂಡು ಬಿಟ್ಟು ಅದರಿಂದ ರಸವನ್ನು ಜ್ಯೂಸ್ ಮಾಡ್ಕೊಳ್ಬೋದು. ಇದಲ್ಲದೆ ನಾವು ಕಲ್ಲಂಗಡಿ ಹಣ್ಣನ್ನು ತೊಗೊಂಡ್ರೆ ಸುಮಾರು 35-40% ಭಾಗ ಕೆಂಪು ತಿರುಳನ್ನು ತೆಗೆದ ನಂತರ ಒಂದು ಸಿಪ್ಪೆ ಏನು ಇರುತ್ತೆ ಅದು ಇರುತ್ತೆ. ಸೊ ಈ ಒಂದು ಸಿಪ್ಪೆಯನ್ನು ಸಹ ಉಪಯೋಗಿಸ್ಕೊಂಡು ಬಿಟ್ಟು ಸಾಮಾನ್ಯವಾಗಿ ಇದನ್ನು ಹೆಚ್ಚಾಗಿ ಯಾರೂ ಬಳಕೆ ಮಾಡ್ಕೊಳ್ತಿಲ್ಲ. ಸೊ ಈ ಒಂದು ಸಿಪ್ಪೆಯಿಂದ ಈಗ ಒಂದು ಹಣ್ಣಿನ ಕ್ಯಾಂಡಿ ಅಂತೇನು ಹೇಳ್ತೀವಿ ಅದನ್ನು ಮಾಡ್ಬೋದು. ಅಲ್ಲದೆ ಈ ಒಂದು ಉಪ್ಪಿನಕಾಯಿ ತಯಾರಿಕೆಯಲ್ಲೂ ಸಹ ಈ ಒಂದು ಹಣ್ಣಿನ ಉಪಯೋಗಿಸ್ಬೋದು. ಹಣ್ಣಿನ ತಿಳಿಂದ ಜ್ಯೂಸ್ ಮಾಡ್ಬೋದು, ಉಳಿದ ಭಾಗದಿಂದ ಈ ಕ್ಯಾಂಡಿ ಮತ್ತೆ ಉಪ್ಪಿನಕಾಯಿಯನ್ನ ತಯಾರಿಸ್ಕೊಳ್ಬಹುದು. ಇನ್ನು ಈ ಹಣ್ಣಿನ ಪಾನೀಯ ಅಂತದ್ದು ಬಹಳ ಮುಖ್ಯವಾದಂಥದ್ದು, ಅಂದರೆ ಈ ರಸವನ್ನು ತೆಗೆದು ಬಳಸುವಂಥದ್ದು. ಮುಖ್ಯವಾಗಿ ಈ ಒಂದು ಹಣ್ಣಿನ ಪಾನೀಯದ ತಯಾರಿಕೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ. ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ತುಂಬ ವಿಧದ ಹೈಬ್ರಿಡ್ ತಳಿಗಳು ಬಂದಿದ್ದಾವೆ. ಸೊ ಅವರು ಹೆಚ್ಚಾಗಿ ಈ ಒಂದು ಬೀಜಕ್ಕೆ ಹೆಚ್ಚಿನ ಬೆಲೆ ಇರೋದ್ರಿಂದ ಕಲ್ಲಂಗಡಿ ಹಣ್ಣನ್ನು ಬೆಳೆದು ಅದರಿಂದ ಒಂದು ಬೀಜವನ್ನು ತಗೊಂಡ್ಬಿಟ್ಟು ಉಳಿದಿದ್ದ ಪೂರ್ತಿ ಹಣ್ಣನ್ನು ಬಿಸಾಕ್ತಾರೆ. ಇದು ತುಂಬ ನಷ್ಟದ ವಿಷಯ. ಸೊ ಈ ರೀತಿ ಒಂದು ಬೀಜಕ್ಕಾಗಿ ಬೆಳೆದರೂ ಸಹ ಆ ಬೀಜವನ್ನು ತೆಗೆದ ನಂತರ ಉಳಿಯುವಂಥ ಕೆಂಪು ತಿರುಳಿನಿಂದ ರಸವನ್ನು ತಯಾರಿಸ್ಕೊಳ್ಬೋದು, ಜ್ಯೂಸ್ ತಯಾರಿಸ್ಬೋದು. ಆನಂತರ ಉಳಿದ ಸಿಪ್ಪೆಯಿಂದ ಹಣ್ಣಿನ ಕ್ಯಾಂಡಿ ಮತ್ತು ಉಪ್ಪಿನಕಾಯನ್ನ ತಯಾರಿಸ್ಕೊಳ್ಬಹುದು. ಇದರಲ್ಲಿ ಮೊದಲನೇದಾಗಿ ಈಗ ಹಣ್ಣಿನ ಜ್ಯೂಸ್ ಅಥವಾ ರಸವನ್ನು ಹೇಗೆ ತಯಾರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇದನ್ನ ನಾವು ರಸವನ್ನು ಮಾಡಬೇಕು ಅಂದ್ರೆ ಹೇಗಪ್ಪ ಮಾಡ್ಕೊಳ್ಬೇಕು ಅಂದ್ರೆ ಫಸ್ಟ್ ಪೂರ್ತಿ ಹಣ್ಣಾಗಿರೋಂತ ಹಣ್ಣುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅದನ್ನ ನೀರಲ್ಲಿ ತೊಳಿಬೇಕು. ತೊಳೆದ ನಂತರ ಹಣ್ಣನ್ನ ಮಧ್ಯದಲ್ಲಿ ಕತ್ತರಿಸಿಬಿಟ್ಟು ಮತ್ತೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸ್ಕೊಳ್ಬೇಕು. ಆನಂತರ ಅದರಲ್ಲಿ ಇರೋಂಥ ಬೀಜಗಳನ್ನು ಬೇರ್ಪಡಿಸ್ಕೊಂಡ್ಬಿಟ್ಟು ಆ ಕೆಂಪು ತಿರುಳನ್ನು ಬೇರ್ಪಡಿಸ್ಕೊಂಡ್ಬಿಟ್ಟು ಆ ಕೆಂಪು ತಿರುಳನ್ನು ಒಂದು ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದ್ರಿಂದ ನಮಗೆ ಗಟ್ಟಿಯಾದಂಥ ಒಂದು ರಸ ಬರುತ್ತೆ. ಸಾಮಾನ್ಯವಾಗಿ ಈ ಒಂದು ರಸವನ್ನು ನಾವು ಅನಲೈಸ್ ಮಾಡಿದ್ದೇ ಆದರೆ, ವಿಶ್ಲೇಷಣೆ ಮಾಡಿದ್ದೇ ಆಗಿದ್ರೆ ಅದರಲ್ಲಿ 7-8% ನೀರಿನಲ್ಲಿ ಕರಗುವಂಥ ಘನ ವಸ್ತುಗಳಿರುತ್ತೆ. ಅದರ ಆದರೆ ಹುಳಿ ಅಂಶ ತುಂಬ ಕಡಿಮೆ ಇರುತ್ತೆ, 0.1 ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಶೇಕಡ 0.1 ಕಡಿಮೆ ಇರುತ್ತೆ. ಹಾಗಾಗಿ ಸಕ್ಕರೆ ಅಂಶ ಕಲ್ಲಂಗಡಿ ಹಣ್ಣಿನಲ್ಲಿ ಜಾಸ್ತಿ ಇಲ್ಲದೆ ಇದ್ರೂ ಸಹ ಅದರಲ್ಲಿ ಹುಳಿ ಅಂಶ ತುಂಬ ಕಡಿಮೆ ಇರೋದ್ರಿಂದ ನಾವು ಈ ಹಣ್ಣನ್ನು ತಿಂದಾಗ ನಮಗೆ ಹೆಚ್ಚು ಸಿಹಿ ಅನಿಸುತ್ತೆ. ನಿಜ. ಹಾಗಾಗಿ ನಾವು ಈ ಒಂದು ರಸವನ್ನು ಏನು ಕೆಂಪು ತಿರುಳಿನಿಂದ ತಯಾರು ಮಾಡಿಕೊಂಡಿದ್ವಿ, ಸೊ ಅದರಲ್ಲಿ ಎಷ್ಟು ಘನವಸ್ತುವಿದೆ, ಎಷ್ಟು ಹುಳಿ ಅಂಶ ಇದೆ ಅಂತ ನೋಡ್ಕೊಳ್ಬೇಕು. ಆನಂತರ ಈ ಒಂದು ಸಕ್ಕರೆ ಅಂಶವನ್ನು ನೀರಿನಲ್ಲಿ ಕರಗುವಂಥ ಘನ ವಸ್ತುಗಳನ್ನು ಸುಮಾರು 15% ತರಬೇಕು. 15 ಬರೋವರೆಗೆ ನಾವು ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆ ಹಾಕೋದ್ರ ಮೂಲಕ ಘನ ಪದಾರ್ಥವನ್ನು ಜಾಸ್ತಿ ಮಾಡಬೇಕು. ಅಂದರೆ ಸುಮಾರು ಅಂದಾಜು ಎಷ್ಟು ಹಾಕ್ಬೋದಪ್ಪ ಅಂದರೆ, ನಾವು ಒಂದು ಹಣ್ಣಿನಲ್ಲಿ 7-8% ಸಕ್ಕರೆ ಅಂಶ ಇದ್ರೆ ಅಥವಾ 7-8 degree TSS ಅಂತ ಏನು ಹೇಳ್ತೀವಿ ಅದಿದ್ರೆ, ನಾವು 15% ಬೇಕು ಅಂದ್ರೆ ಸುಮಾರು 7-8% ಅಷ್ಟು ಅದಕ್ಕೆ ಸಕ್ಕರೆ ಸೇರಿಸಬೇಕಾಗತ್ತೆ. ಆ ಸಕ್ಕರೆ ಸೇರಿದ ನಂತರ ಹುಳಿ ಅಂಶನ ನಾವು ಜಾಸ್ತಿ ಮಾಡಬೇಕಾಗತ್ತೆ. ಅದು 0.3 ಬರಬೇಕು. ನಾನು ಮೊದಲೇ ಹೇಳಿದೆ ಅದರಲ್ಲಿ 0.1 ಮಾತ್ರ ಇರುತ್ತೆ. ಹಾಗಾಗಿ 0.2 ಹುಳಿ ಅಂಶವನ್ನ ಸೇರಿಸ್ಬೇಕಾಗತ್ತೆ. ಈ ಹುಳಿ ಅಂಶ ಹೇಗಪ್ಪ ಸೇರಿಸೋದು ಅಂದ್ರೆ, ನಾವು ಇದನ್ನ ನಿಂಬುಪ್ಪು ಅಥವಾ ಸಿಟ್ರಿಕ್ ಆಸಿಡ್ ಅಂತ ಏನ್ ಹೇಳ್ತೀವಿ ಅದು ಬಿಳಿ ಪೌಡರ್ ಫಾರ್ಮ್ ಅಲ್ಲಿ ಸಿಗುತ್ತೆ, ಇದನ್ನ ತಗೊಂಡ್ಬಿಟ್ಟು ನಾವು 1 kg ಜ್ಯೂಸ್ ಇದ್ರೆ 2 gram ಅಷ್ಟು ನಿಂಬುಪ್ಪನ್ನು ತಗೊಂಡ್ಬಿಟ್ಟು ಅದನ್ನ ಕುಡಿಯ ನೀರಿನಲ್ಲಿ ಕರಗಿಸ್ಕೊಂಡ್ಬಿಟ್ಟು ನಾವು ಮೊದಲೇ ಮಿಕ್ಸಿಯಲ್ಲಿ ಹಾಕಿ ಏನು ಒಂದು ರಸವನ್ನ ಜ್ಯೂಸ್ ಅನ್ನು ತಯಾರು ಮಾಡಿ ಇಟ್ಕೊಂಡಿದ್ವಿ ಅದರಲ್ಲಿ ಪೂರ್ತಿಯಾಗಿ ಮಿಶ್ರಣ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಸೊ ಅದು ಇನ್ನೂ ಒಂದು ಒಳ್ಳೆಯ ರುಚಿ ಬರ್ಲಿಕ್ಕಾಗಿ ಹಾಗೂ ನಮ್ಮ ದೇಹಕ್ಕೆ ಸುಲಭವಾಗಿ ಜೀರ್ಣ ಆಗ್ಲಿಕ್ಕಾಗಿ ನಾವು ಇದಕ್ಕೆ ಶುಂಠಿಯನ್ನು ಸಹ ಸೇರಿಸ್ಬೋದು. ಸೊ ಈ ಶುಂಠಿಯನ್ನು ಎಷ್ಟಪ್ಪ ಸೇರಿಸ್ಬೋದು ಅಂದ್ರೆ ಸುಮಾರು 3-5% ಶುಂಠಿಯನ್ನು ತಗೊಂಡ್ಬಿಟ್ಟು ಅದನ್ನ ತೊಳೆದು ಬಿಟ್ಟು ಅದರ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ನಾವು ರುಬ್ಬಿಕೊಂಡ್ಬಿಟ್ಟು ಅದನ್ನ ಸೋಸ್ಕೊಂಡ್ಬಿಟ್ಟು ಅದರಿಂದ ಬರುವಂತ ಆ ಒಂದು ಸಾರವನ್ನು ಮಾತ್ರ ತೆಗೆದುಕೊಂಡ್ಬಿಟ್ಟು ಅದನ್ನ ನಾವು ಮೊದಲೇ ತಯಾರಿಸ್ಕೊಂಡಂತ ಕಲ್ಲಂಗಡಿ ಹಣ್ಣಿನ ರಸ ಸೇರಿಸ್ಬಿಟ್ಟು ಅದಕ್ಕೆ ಮಿಶ್ರಣ ಮಾಡಬೇಕು. ಇದಾದ ನಂತರ ನಾವು ಅದನ್ನ ಆ ದಿನ ಉಪಯೋಗಿಸ್ತೀವಿ ಅಂದ್ರೆ ಅದನ್ನೇ ನಾವು ಕಪ್ಪಿನಲ್ಲಿ ಹಾಕೊಂಡ್ಬಿಟ್ಟು ಬಳಸಲಿಕ್ಕೆ ಉಪಯೋಗಿಸ್ಕೊಳ್ಬಹುದು. ಇಲ್ಲ ನಾವು ಕೆಲವು ದಿನ ಸಂಗ್ರಹಣೆ ಮಾಡಿಟ್ಕೊಳ್ತೀವಿ ಅಥವಾ ನಾವು ಅದನ್ನ ಬಾಟಲ್ ಮಾಡಿಬಿಟ್ಟು ಬೇರೆ ಕಡೆಗೆ ಕಳಿಸ್ಬಿಟ್ಟು ಮಾರುಕಟ್ಟೆ ಮಾಡ್ತೀವಿ ಅಂದ್ರೆ ಸೊ ಅದಕ್ಕೆ ಪುನಃ ಸಂಸ್ಕರಣೆ ಬೇಕಾಗತ್ತೆ. ಸೊ ಇದನ್ನ ಹೇಗಪ್ಪ ಮಾಡೋದು ಅಂದ್ರೆ, ಸೊ ಇದನ್ನ ನಾವು ಶಾಖವನ್ನು ಕೊಡುವ ಮೂಲಕ ಸಂಸ್ಕರಣೆ ಮಾಡಬೇಕು. ಇದರಲ್ಲಿ ಒಂದು ಮುಖ್ಯ ಅಂಶ ಏನಪ್ಪ ಅಂದ್ರೆ, ನಾವು ಯಾವುದೇ ಒಂದು ರಾಸಾಯನಿಕ ಸಂರಕ್ಷಕವನ್ನ ಈ ಒಂದು ರಸದಲ್ಲಿ ಉಪಯೋಗಿಸ್ತಾ ಇಲ್ಲ. ಸೊ ಅಂದ್ರೆ ನಾವು ಏನು ಒಂದು ರಸವನ್ನ ತಯಾರು ಮಾಡ್ಕೊಂಡಿದ್ವಿ, ಸಕ್ಕರೆ ಸಿಟ್ರಿಕ್ ಆಸಿಡ್ ಮತ್ತೆ ಶುಂಠಿ ಸಾರವನ್ನು ಸೇರಿಸ್ಬಿಟ್ಟು ಮಾಡಿದ್ದೀವಿ, ಅದನ್ನ ನಾವು ಒಂದು ಪಾತ್ರೆಯಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ತಗೊಂಡ್ಬಿಟ್ಟು ಅದು ಕುದಿಲಿಕ್ಕೆ ಬರೋವರೆಗೆ ಕಾಯಿಸ್ಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಬಿಟ್ಟು ಅದನ್ನ ಕಾಯಿಸ್ಬಿಟ್ಟು ಅದಕ್ಕೆ ಶುದ್ಧೀಕರಿಸಿದಂತ ಚಿಕ್ಕ ಚಿಕ್ಕ 200 ಅಥವಾ 250 ml ಇರೋ ಅಂತ ಬಾಟ್ಲ್ಗಳನ್ನ ಹಾಕ್ಬಿಟ್ಟು ಸುಮಾರು ನೀರು ಕುದಿಯೋವರೆಗೆ ಬರೋವರೆಗೆ ಕಾಯಿಸ್ಬೇಕು. ನಾವು ಹೀಗೆ ಮಾಡೋದ್ರಿಂದ ಆ ಬಾಟ್ಲಲ್ಲಿ ಏನಾದರೂ ಸೂಕ್ಷ್ಮಾಣು ಜೀವಿಗಳಿದ್ರೆ ಅವು ನಾಶವಾಗ್ತವೆ. ಆ ನಂತರ ಈ ಬಿಸಿ ಬಾಟಲಿಗಳನ್ನು ಹೊರಗೆ ತೆಗೆದುಕೊಂಡು ಅದಕ್ಕೆ ನಾವು ಕಾಯಿಸಿರುವಂತ ಕಲ್ಲಂಗಡಿ ಹಣ್ಣಿನ ರಸವನ್ನ ತುಂಬಿಸ್ಬೇಕು. ಎಲ್ಲಿವರೆಗೆ ತುಂಬಿಸ್ಬೇಕು ಅಂದ್ರೆ ಪೂರ್ತಿ ಮೇಲಿನವರೆಗೆ ಬರೋಂಗೆ. ಸೊ ಬಿಸಿ ಇರೋ ರಸ ಆದ್ರಿಂದ ಯಾವುದೇ ನಾವು ಗ್ಯಾಪ್ ಅನ್ನಾಗಲಿ ಅಥವಾ ಜಾಗವನ್ನಾಗಲಿ ಬಿಡಿದಾಗೆ ಪೂರ್ತಿ ಬಾಟ್ಲು ತುಂಬಿ ಚೆಲ್ಲಬೇಕು, ಅಲ್ಲಿವರೆಗೆ ತುಂಬಿಸ್ಬೇಕು. ಆ ನಂತರ ಅದಕ್ಕೆ ಮುಚ್ಚಳವನ್ನು ಇಟ್ಬಿಟ್ಟು ಸೀಲ್ ಮಾಡಬೇಕು. ಸೊ ಇದಾದ ನಂತರ ಸೀಲ್ ಮಾಡಿದ ನಂತರ ಈ ಒಂದು ಬಾಟಲಿಗಳನ್ನು ತಗೊಂಡ್ಬಿಟ್ಟು ಪುನಃ ಕುದಿಯುತ್ತಾ ಇರುವ ನೀರಿನಲ್ಲಿ ಹಾಕ್ಬಿಟ್ಟು ಸುಮಾರು 15-20 ನಿಮಿಷ ಅದನ್ನ ಕುದಿಸ್ಬೇಕಾಗತ್ತೆ. ನಾವು ಈ ರೀತಿ ಕುದಿಸೋದ್ರಿಂದ ಬಾಟ್ಲಿಯ ಹೊರಗಡೆ ಇರಬಹುದಂತ ಸೂಕ್ಷ್ಮಾಣುಜೀವಿಗಳು, ಬಾಟಲಿಯ ಒಳಗಡೆ ಇರಬಹುದಾದಂತ ಸೂಕ್ಷ್ಮಾಣುಗಳು ಹಾಗೂ ಈ ಕಲ್ಲಂಗಡಿ ಹಣ್ಣಿನ ರಸದಲ್ಲಿ ಇರಬಹುದಾದಂತ ಸೂಕ್ಷ್ಮ ಜೀವಿಗಳು ಪೂರ್ತವಾಗಿ ನಾಶ ಆಗ್ತವೆ. ಹಾಗಾಗ್ಬಿಟ್ಟು ಈ ಒಂದು ರಸ ಯಾವುದೇ ಒಂದು ರಾಸಾಯನಿಕ ಸಂರಕ್ಷಕ ಇಲ್ಲದೇ ಇದ್ರೂ ಸಹ ಕೆಟ್ಟೋಗೋದಿಲ್ಲ. ಈ ರಸವನ್ನು ನಾವು ಸುಮಾರು 6 ತಿಂಗಳ ಕಾಲ ಸಾಮಾನ್ಯ ವಾತಾವರಣದಲ್ಲಿ ಕೆಡದಂತೆ ಇಟ್ಕೊಳ್ಬಹುದು. ಅದನ್ನೇ ನಮ್ಗೆ ಇನ್ನೂ ಹೆಚ್ಚು ಕಾಲ ಅದು ಕೆಡದಂಗೆ ಇರಬೇಕು ಅಂದ್ರೆ ಅದನ್ನು ನಾವು ಕೋಲ್ಡ್ ಸ್ಟೋರೇಜು ಅಥವಾ ಫ್ರಿಜ್ನಲ್ಲಿ ಇಟ್ಟರೆ ಸುಮಾರು 1 ವರ್ಷದವರೆಗೂ ಇದು ಕೆಡೋದಿಲ್ಲ. ಸೊ ಇದು ಸಿದ್ಧರೂಪದ ಪಾನೀಯ ಅಂದ್ರೆ ನಾವು ಇದನ್ನು ಕುಡಿಯೋಕೆ ಉಪಯೋಗಿಸ್ಬೇಕು ಅಂದ್ರೆ ಇದಕ್ಕೆ ಮತ್ತೆ ಯಾವುದೇ ಒಂದು ನೀರನ್ನು ಸೇರಿಸುವ ಅವಶ್ಯಕತೆ ಇಲ್ಲ. ಜಸ್ಟ್ ಮುಚ್ಚಳವನ್ನು ತೆಗೆದುಕೊಂಡು ಅದನ್ನು ಕುಡಿಯೋಕೆ ಉಪಯೋಗಿಸ್ಬಹುದು. ಸೊ ಹಾಗಾಗ್ಬಿಟ್ಟು ಇದು ಒಂದು ಸರಳವಾದ ಮನೆಯಲ್ಲೇ ತಯಾರಿಸಿಕೊಳ್ಳಬಹುದಾದಂತ ಒಂದು ಸಂಸ್ಕೃತ ಪದಾರ್ಥ, ಕಲ್ಲಂಗಡಿ ಹಣ್ಣಿನ ಸಂಸ್ಕೃತ ಪದಾರ್ಥ. ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗೋದೇನಪ್ಪ ಅಂದ್ರೆ ಒಂದು ಚಿಕ್ಕದ ಸೀಲರ್ ಬೇಕಾಗುತ್ತೆ, ಕ್ಯಾಪ್ ಸೀಲರ್. ಉಳಿದ ಬಾಟ್ಲುಗಳು ಎಲ್ಲ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಹೊರಗಡೆ ಸಿಗುತ್ತೆ. ಸೊ ಮಿಕ್ಸಿ ಸಾಮಾನ್ಯವಾಗಿ ಮನೆಯಲ್ಲಿ ಇರುತ್ತೆ, ಹಾಗಾಗಿ ಇದನ್ನೇ ಉಪಯೋಗಿಸ್ಕೊಂಡ್ಬಿಟ್ಟು ಈ ಒಂದು ಸಿದ್ಧರೂಪದ ಪಾನೀಯ ಮಾಡಿಟ್ಕೊಂಡ್ರೆ ನಾವು ಯಾವುದೇ ತೊಂದರೆ ಇಲ್ಲದೆ 6 ತಿಂಗಳಿಂದ 1 ವರ್ಷದವರೆಗೆ ಶೇಖರಣೆ ಮಾಡ್ಕೊಂಡ್ಬಿಟ್ಟು ಮಾರುಕಟ್ಟೆ ಬೇಡಿಕೆಗೆ ಅನುಗುಣವಾಗಿ ಅದನ್ನು ನಾವು ಮಾರಾಟ ಮಾಡಿಬಿಟ್ಟು ಲಾಭ ಗಳಿಸ್ಬೋದು ಅಂತ ಹೇಳ್ತೀನಿ. ಇನ್ನು ಮುಖ್ಯವಾಗಿ ಈಗ ಹಣ್ಣಿನ ತಿರುಳನ್ನ ನಾವು ಈ ಪಾನೀಯವನ್ನು ತಯಾರು ಮಾಡೋದಕ್ಕೆ ಬಳಸ್ಕೊಳ್ತೀವಿ. ಆ ನಂತರ ಈ ಸಿಪ್ಪೆ ಉಳಿಯುತ್ತೆ, ದಿಂಡು ಅಂತೀವಲ್ಲ, ಇದರಿಂದ ನಾವು ಯಾವ್ಯಾವ ಅನುಕೂಲವನ್ನು ಪಡ್ಕೋಬಹುದು, ಏನು ಪದಾರ್ಥಗಳನ್ನು ತಯಾರಿಸ್ಕೊ ಮಾಡ್ಕೋಬಹುದು ಅಂತೀರ? ಅದೇ ಖಂಡಿತವಾಗಿ ನಾನು ಮೊದಲೇ ಹೇಳ್ದಂಗೆ ಇದು ನಾವು ಪೂರ್ತಿ ಒಂದು ಕಲ್ಲಂಗಡಿ ಹಣ್ಣು ತಗೊಂಡ್ರೆ ಸುಮಾರು 35%ವರೆಗೂ ಈ ಒಂದು ಸಿಪ್ಪೆ ಅಂಶ ಇರುತ್ತೆ. ಸೊ ನಾವು ಇದನ್ನ ಬಿಸಾಕೋದ್ರ ಬದಲು ಅದರಿಂದ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು. ಇದನ್ನ ಹೇಗಪ್ಪ ಮಾಡೋದು ಅಂದ್ರೆ, ನಾವು ಈ ರಸವನ್ನು ತೆಗೆದಂತ ಒಂದು ಸಿಪ್ಪೆಯನ್ನು ತಗೊಳ್ಬೇಕು. ಸೊ ಅದನ್ನ ನೀರಿನಲ್ಲಿ ತೊಳ್ಕೋಬೇಕು. ನಾವು ಇದನ್ನ ಒಂದು ಅನಲೈಸ್ ಮಾಡಿ ನೋಡಿದಾಗ ಇದರಲ್ಲಿ ನಾವು ಸುಮಾರು 10-12% ಪರ್ಸೆಂಟಷ್ಟು ಸಕ್ಕರೆ ಅಂಶ ಅಥವಾ ನೀರಿನಂಶ ಇರುತ್ತೆ, ಮತ್ತು ಅದರಲ್ಲಿ 0.6 to 0.8 ಪ್ರಮಾಣದ ಒಂದು ಹುಳಿ ಅಂಶ ಇರುತ್ತೆ. ಸೊ ನಾವು ಈ ಒಂದು ಸಿಪ್ಪೆಯಿಂದ ನಾವು ಎರಡು ಪದಾರ್ಥವನ್ನು ತಯಾರಿಸ್ಬೋದು ಅಂತ ಹೇಳಿದೆ. ಮೊದಲನೇದಾಗಿ ಕ್ಯಾಂಡಿಯನ್ನು ಮಾಡ್ಬೋದು, ಮತ್ತು ಎರಡನೇದಾಗಿ ಉಪ್ಪಿನಕಾಯಿಯನ್ನು ಮಾಡ್ಬೋದು. ಈ ಮೊದಲನೇದಾಗಿ ಈಗ ಕ್ಯಾಂಡಿಯನ್ನು ಯಾವ ರೀತಿ ನಾವು ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದು, ಈಗ ನಾವು ತಿಳ್ಳನ್ನು ತೆಗೆದಂಥ ಒಂದು ಸಿಪ್ಪೆಯನ್ನು ತಗೊಳ್ಬೇಕು, ಅದನ್ನು ನೀರಿನಲ್ಲಿ ತೊಳ್ಕೊಳ್ಬೇಕು. ಆ ನಂತರ ಅದರಲ್ಲಿ ಏನು ಒಂದು ಹಸಿರು ಭಾಗ ಇರುತ್ತೆ ಸಿಪ್ಪೆಯಲ್ಲಿ, ಅದನ್ನು ಒಂದು ಚಾಕುವಿನಿಂದ ಕಟ್ ಮಾಡಿ ಅಥವಾ ಕೆರೆದು ಬಿಟ್ಟು ಹಸಿರು ಭಾಗವನ್ನು ತೆಗಿಬೇಕು. ಆ ನಂತರ ಉಳಿಯುವಂತ ಒಂದು ಬಿಳಿ ಒಂದು ಸಿಪ್ಪೆ ಭಾಗ ಏನಿರುತ್ತೆ ಅದನ್ನು ಒಂದು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಕತ್ತರಿಸಿದ ನಂತರ, ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ಸಕ್ಕರೆ ಅಂಶ ಇರೋದಿಲ್ಲ, ಹಣ್ಣಿನ ತಿರುಳಿನಲ್ಲಿ ಸಕ್ಕರೆ ಅಂಶ ಇರುತ್ತೆ, ಆದರೆ ಈ ಒಂದು ದಿಂಡಿನಲ್ಲಿ ಅಥವಾ ಇದರಲ್ಲಿ ಸಕ್ಕರೆ ಅಂಶ ಇರಲ್ಲ. ಸೊ ಹಾಗೆ ಅದನ್ನು ನಾವು ಕ್ಯಾಂಡಿ ಮಾಡಬೇಕು ಅಂದರೆ ಅದನ್ನು ಹೆಚ್ಚು ಸಿಹಿ ಬರುವಂತೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಈ ಥರ ಏನು ಒಂದು ತಯಾರಿಸ್ಕೊಂಡಿರ್ತೀವಿ, ಆ ಒಂದು ಸಿಪ್ಪೆಯಿಂದ ಮಾಡಿದ ಇದು ಸುಮಾರು 1 kg ಇದ್ದರೆ ಅದಕ್ಕೆ ಸುಮಾರು 1 kg ಸಕ್ಕರೆಯನ್ನು ಹಾಕಿಬಿಟ್ಟು ಸುಮಾರು 1 ದಿನಗಳ ಕಾಲ ಬಿಡಬೇಕಾಗತ್ತೆ. ಸೊ ಇದನ್ನು ಹೇಗಪ್ಪ ಮಾಡಬೇಕು ಅಂದರೆ ಒಂದು ಸ್ಟೀಲ್ ಪಾತ್ರೆ ತಗೊಳ್ಳೋದು, ಕೆಳಗಡೆ ಸ್ವಲ್ಪ ಸಕ್ಕರೆ ಹಾಕೋದು, ಅದ್ರ ಮೇಲೆ ಈ ತಯಾರಿಸ್ಕೊಂಡಂಥ ಒಂದು ಹಣ್ಣಿನ ಸಿಪ್ಪೆದ ಭಾಗ ಇರುತ್ತೆ ಅದನ್ನು ಹಾಕೋದು ಒಂದು ಲೇಯರು, ಅದಾದಮೇಲೆ ಮತ್ತೆ ಒಂದು ಲೇಯರ್ ಸಕ್ಕರೆ ಹಾಕೋದು, ಮತ್ತು ಈ ರೀತಿ ಆಲ್ಟರ್ನೇಟ್ ಲೇಯರಲ್ಲಿ ಹಣ್ಣಿನ ದಿಂಡು ಮತ್ತು ಸಕ್ಕರೆಯನ್ನು ಹಾಕಿಬಿಟ್ಟು ಸುಮಾರು 1 ದಿನದ ಕಾಲ ಬಿಡಬೇಕಾಗತ್ತೆ. ನಾವು ಹೀಗೆ ಬಿಟ್ಟಾಗ ಈ ಒಂದು ಹಣ್ಣಿನ ಸಿಪ್ಪೆಯಲ್ಲಿ ಏನಿರುತ್ತೆ ಆ ನೀರಿನ ಅಂಶ ಸ್ವಲ್ಪ ಮಟ್ಟಿಗೆ ಆ ಒಂದು ಸಿಪ್ಪೆಯಿಂದ ಹೊರಗಡೆ ಬರುತ್ತೆ. ಆ ನಂತರ ನೆಕ್ಸ್ಟ್ ಡೇ ಅದನ್ನು ತಗೊಂಡ್ಬಿಟ್ಟು ಸಕ್ಕರೆ ಪಾಕದಿಂದ ಬೇರ್ಪಡಿಸ್ಕೊಳ್ಬೇಕು. ಅವಾಗ ಅದರಲ್ಲಿ ಸಕ್ಕರೆ ಅಂಶ ನೀರು ಬಂದಿರೋದ್ರಿಂದ ತುಂಬ ಕಡಿಮೆ ಆಗಿರುತ್ತೆ. ಸೊ ಅದಕ್ಕೆ ನಾವು ಮತ್ತಷ್ಟು ಸಕ್ಕರೆಯನ್ನು ಸೇರಿಸ್ಬಿಟ್ಟು ಆ ಸಕ್ಕರೆ ಅಂಶ ಸುಮಾರು 50-60 ಬರಬೇಕು, ಅಲ್ಲಿಗೆ ಬರೋವರೆಗೆ ಸಕ್ಕರೆ ಸೇರಿಸ್ಬಿಟ್ಟು ಮತ್ತೆ ಈ ಸಿಪ್ಪೆ ತುಂಡುಗಳನ್ನ ಹಾಕ್ಬಿಟ್ಟು ಮತ್ತೆ ಒಂದಿನ ಬಿಡಬೇಕಾಗತ್ತೆ. ಇದೇ ರೀತಿ ನಾವು ಪ್ರತಿದಿನ ಅದನ್ನು ಹೊರಗಡೆ ತೆಗೆದುಬಿಟ್ಟು ಅದರ ಸಕ್ಕರೆ ಪ್ರಮಾಣವನ್ನು ಜಾಸ್ತಿ ಮಾಡೋದು, ಮತ್ತೆ ಸಿಪ್ಪೆಯನ್ನು ಹಾಕೋದು, ಸಿಪ್ಪೆಯ ದಿಂಡನ್ನು ಏನು ತಯಾರು ಮಾಡ್ಕೊಂಡಿರ್ತೀವಿ ಇದನ್ನು ಹಾಕೋದು, ಇದು ಸುಮಾರು ಒಂದು 5-6 ಪುನರಾವರ್ತಿಸಬೇಕಾಗತ್ತೆ. ಸೊ ನಾವು ಹೀಗೆ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಇರೋವಂಥ ಸಾಕಷ್ಟು ನೀರಿನ ಅಂಶ ಈ ಒಂದು ಸಿಪ್ಪೆಯ ದಿಂಡಿನಿಂದ ಹೊರಗಡೆ ಬರುತ್ತೆ. ಅದರ ಜೊತೆಗೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆಯನ್ನು ಹೀರಿಕೊಳ್ಳೋದ್ರಿಂದ ಏನೂ ಒಂದು ರುಚಿ ಇಲ್ಲದಂಥ ಒಂದು ಆ ದಿಂಡಿ ಏನಿರುತ್ತೆ ಅದು ಸಿಹಿ ಆಗುತ್ತೆ. ಇದು ಒಂದು 5 ದಿನ ಆದ ನಂತರ ಯಾವಾಗ ಅದರಲ್ಲಿ ಇರುವಂತ ನೀರಿನಂಶ ಸಾಕಷ್ಟು ಹೊರಗಡೆ ಬಂದಿರುತ್ತೆ ಆ ನಂತರ ಅದು ಹೆಚ್ಚು ಆಕರ್ಷಕವಾಗಿ ಕಾಣಲು ಈ ಒಂದು ಪರ್ಮಿಟೆಡ್ ಕಲರ್ಸ್ ಅಂತ ಏನಿರುತ್ತೆ ಅದನ್ನ ರೆಡ್ ಆಗ್ಬಹುದು ಅಥವಾ ಹಳದಿ ಆಗ್ಬಹುದು 0.5 ಪ್ರಮಾಣದಲ್ಲಿ ಆ ಒಂದು ಸಕ್ಕರೆ ಪಾಕ ಏನಿರುತ್ತೆ ಅದಕ್ಕೆ ಹಾಕಬೇಕು. ಮತ್ತೆ ಅದ್ರ ಜೊತೆಗೆ ನಿಂಬುಪ್ಪು ಅಥವಾ ಸಿಟ್ರಿಕ್ ಆಸಿಡ್ ಅದು 0.3% ಪ್ರಮಾಣದಲ್ಲಿ ತಗೊಂಡ್ಬಿಟ್ಟು ಈ ಒಂದು ಸಕ್ಕರೆ ಪಾಕ ಏನು ಉತ್ಪತ್ತಿ ಆಗಿರುತ್ತೆ ಸಕ್ಕರೆ ಸೇರಿಸಿದ್ರಿಂದ ಬಂದಂತ ಸಕ್ಕರೆ ಪಾಕ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆ ನಂತರ ಈ ಒಂದು ಸಿಪ್ಪೆಯ ಏನು ಒಂದು ದಿಂಡನ್ನು ನಾವು ಕತ್ತರಿಸಿ ಒಂದು 5-6 ಮಾಡಿರ್ತೀವಿ ಅದನ್ನು ಅದರಲ್ಲಿ ಹಾಕಿಬಿಟ್ಟು ಮತ್ತೆ ಒಂದು 24 ಬಿಡಬೇಕು. ಮುಂದಿನ 24 ಆದ ನಂತರ ಈ ಒಂದು ಏನು ದಿಂಡಿಂದು ಇದಿರುತ್ತೆ ಅದನ್ನು ಹೊರಗಡೆ ತಕೊಂಡ್ಬಿಟ್ಟು ಸಿಪ್ಪೆ ದಿಂಡು ಅದನ್ನು ನಾವು ಮೇಲ್ಗಡೆ ಏನು ನೀರಿನ ಅಂಶ ಇರುತ್ತೆ ಅದನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ತೊಳೆದು ಬಿಟ್ಟು ಸೊ ಅದನ್ನು ನಾವು ಪ್ಯಾಕ್ ಮಾಡಿ ಇಟ್ಕೊಳ್ಬೋದು. ಇದು ನಾವು ಬಣ್ಣವನ್ನು ಹಾಕಿರೋ ತುಂಬ ಆಕರ್ಷಕವಾಗಿ ಕಾಣುತ್ತೆ, ಹಾಗೂ ಈ ಒಂದು ಏನು ಕ್ಯಾಂಡಿ ಮಾಡೋ ಒಂದು ವಿಧಾನ ಇದೆ ಆ ವಿಧಾನದಿಂದಾಗಿ ಸಾಕಷ್ಟು ಸಕ್ಕರೆ ಅಂಶ ಸೇರ್ಕೊಳ್ಳೋದ್ರಿಂದ ಸಿಹಿಯಾಗಿರುತ್ತೆ, ನೋಡಲಿಕ್ಕೂ ಆಕರ್ಷಕವಾಗಿರುತ್ತೆ. ಇದನ್ನು ನಾವು ಹೆಚ್ಚಾಗಿ ಮಕ್ಕಳಿಗೆ ಪೆಪ್ಪರ್ಮೆಂಟ್ ಇದನ್ನೆಲ್ಲ ಕೊಡ್ತೀವಿ, ಅದ್ರ ಬದಲು ಇದನ್ನ ಕೊಡ್ಬೋದು. ಅದ್ರ ಜೊತೆಗೆ ಈ ಒಂದು ಕ್ಯಾಂಡಿ ಏನಿದೆ ಅದನ್ನ ಹೆಚ್ಚಾಗಿ ಸ್ವೀಟ್ಗಳಲ್ಲಿ, ಬೇಕರಿಗಳಲ್ಲಿ, ಬ್ರೆಡ್ ಅಲ್ಲಿ ಸೊ ಉಪಯೋಗಿಸ್ಕೊಂಡು ಅದನ್ನ ಅನುಕೂಲತೆ ಪಡ್ಕೊಳ್ಬಹುದು. ಅಂದ್ರೆ ಎಷ್ಟು ದಿನ ಇದನ್ನ ಇಟ್ಕೋಬಹುದು ಸರ್? ಇದು ಸುಮಾರು 6 ಕೆಡದಂಗೆ ಇಡಬಹುದಾಗಿರುತ್ತೆ. ನಾವು ಈ ತರ 6 ಕೆಡದೆ ಇರಬೇಕು ಅಂದ್ರೆ ನಾವು ಕೊನೆ ಹಂತದಲ್ಲಿ ಏನ್ ಹೇಳಿದೆ, ಒಂದು ಸಕ್ಕರೆ ಪಾಕ ಮಾಡಿ ಬಣ್ಣವನ್ನು ಸೇರಿಸ್ತೀವಿ, ಆ ಒಂದು ಹಂತದಲ್ಲಿ 0.7 ಪ್ರಮಾಣದಲ್ಲಿ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಂತ ಒಂದು ರಾಸಾಯನಿಕ ಸಂರಕ್ಷಕ ಬರುತ್ತೆ, ಅದನ್ನು ಕುಡಿಯನ್ ಸ್ವಲ್ಪ ನೀರಿನಲ್ಲಿ ಕರಗಿಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕಿಬಿಟ್ಟು ಮಿಶ್ರಣ ಮಾಡಿ ಆನಂತರ ಈ ಒಂದು ದಿಂಡಿನ ತಿರುಳನ್ನು ಹಾಕಿಬಿಟ್ಟು ಬಿಟ್ಟು ಒಂದು ದಿನ ಆದಮೇಲೆ ಅದನ್ನು ತೆಗೆದು ಇದು ಮಾಡೋದ್ರಿಂದ ಸೊ ಅದು ಸಕ್ಕರೆಯನ್ನು ಹೇಗೆ ಹೀರ್ಕೊಳ್ಳುತ್ತೋ ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದ ಈ ರಾಸಾಯನಿಕ ಸಂರಕ್ಷಕವನ್ನು ಸಹ ಹೀರ್ಕೊಳ್ಳುತ್ತೆ. ಸೊ ಹಾಗಾಗ್ಬಿಟ್ಟು ಇದು ಸುಮಾರು 6 ಕೆಡೋದಿಲ್ಲ. ಅಂದರೆ ಇದರಲ್ಲಿ ಮುಖ್ಯವಾಗಿ 2 ಅಂಶಗಳಿಂದ ಅದು ಕೆಟ್ಟೋಗೋದನ್ನು ನಾವು ತಡಿತಾ ಇದ್ದೀವಿ. ಒಂದು ಮೊದಲನೇದಾಗಿ ನೀರಿನ ಅಂಶವನ್ನು ಕಡಿಮೆ ಮಾಡೋದ್ರಿಂದ ಕೆಡುವುದನ್ನು ತಡೆಯುತ್ತಾ ಇದ್ದೇವೆ, ಅದರ ಜೊತೆಗೆ ಸ್ವಲ್ಪ ಪ್ರಮಾಣದ ರಾಸಾಯನಿಕ ಸಂರಕ್ಷಕವನ್ನು ಸೇರಿಸೋದ್ರಿಂದ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಂತ ಏನು ಹೇಳ್ತೀವಿ, ಈ ಒಂದು ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ನಾವು ಯಾವುದೇ ಒಂದು ಪದಾರ್ಥಕ್ಕೆ ಹಾಕಿದಾಗ ಅದು ಸಲ್ಫರ್ ಡೈಆಕ್ಸೈಡ್ ಅನ್ನೋ ಒಂದು ಅನಿಲವನ್ನು ಬಿಡುಗಡೆ ಮಾಡುತ್ತೆ, ಈ ಅನಿಲ ರಾಸಾಯನಿಕ ಸಂರಕ್ಷಕವಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಸುಮಾರು ಯಾವುದೇ ತೊಂದರೆ ಇಲ್ಲದಂಗೆ ಕೆಡದಂಗೆ 6 ಕಾಲ ಇಟ್ಕೊಳ್ಬಹುದು. ಇನ್ನು ಈ ಉಪ್ಪಿನಕಾಯಿಯನ್ನು ಈ ಒಂದು ಕಲಂಗಡಿ ಸಿಪ್ಪೆ ಬೀಜದಿಂದ ಹೇಗೆ ತಯಾರಿಸ್ಕೋಬಹುದು? ಹೌದು, ಇದನ್ನ ಸಹ ನಾವು ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ನಾವು ಇದರಲ್ಲಿ ಮುಖ್ಯವಾಗಿ ಏನು ಒಂದು ನೋಡಬೇಕು ಅಂದ್ರೆ, ನಾನು ಮೊದಲೇ ಹೇಳ್ದಂಗೆ ಈ ಒಂದು ಏನು ಒಂದು ಸಿಪ್ಪೆ ಅಥವಾ ದಿಂಡಿ ಇರುತ್ತೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಮೊದಲನೇದಾಗಿ ಈ ನೀರಿನ ಅಂಶವನ್ನ ತೆಗಿಬೇಕಾಗುತ್ತೆ, ಕಡಿಮೆ ಮಾಡಬೇಕಾಗುತ್ತೆ. ಸೊ ಅಂದ್ರೆ ಹೇಗಪ್ಪ ಮಾಡಬಹುದು ಅಂದ್ರೆ, ಈ ಒಂದು ಸಿಪ್ಪೆ ಏನಿರುತ್ತೆ ಅದನ್ನ ತಗೊಂಡ್ಬಿಟ್ಟು ತೊಳೆದು ಬಿಟ್ಟು ಹಸಿರು ಭಾಗವನ್ನ ಕೆರೆದು ಬಿಟ್ಟು ಬೇರೆ ಪಡಿಸ್ಕೊಂಡು ಬಿಟ್ಟು ಉಳಿದ ತುಂಡನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಬೇಕು. ಆನಂತರ ನಾವು ಅದನ್ನ ಸುಮಾರು 2-3 ಗಂಟೆ, ಡ್ರೈಯರ್ ಇದ್ರೆ ಡ್ರೈಯಲ್ಲಿ ಒಣಗಿಸಬಹುದು, ಇಲ್ಲ ಅಂದ್ರೆ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು. ಆ ನಂತರ ಈ ಒಂದು ತಯಾರಿಸ್ಕೊಂಡಂತ ಒಂದು ದಿಂಡಿ ಇರುತ್ತೆ ಅಥವಾ ಸಿಪ್ಪೆ ಇರುತ್ತೆ, ಸೊ ಅದಕ್ಕೆ ನಾವು ಉಪ್ಪನ್ನು ಹಾಕಬೇಕಾಗುತ್ತೆ. ಸುಮಾರು 8-10% ಪ್ರಮಾಣದ ಉಪ್ಪನ್ನು ಹಾಕ್ಬಿಟ್ಟು ಒಂದು 4-5 ದಿನ ಬಿಸಿಲಿನಲ್ಲಿ ಇಡಬೇಕಾಗುತ್ತೆ. ಸೊ ನಾವು ಹೀಗೆ ಇಟ್ಟಾಗ ಸೊ ನೀರು ತಾನೇ ತಾನಾಗಿ ಉಪ್ಪಿನಿಂದ ಆಗಿ ಹೊರಗಡೆ ಬರುತ್ತೆ, ಹಾಗಾಗಿ ಈ ಒಂದು ಸಿಪ್ಪೆಯಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಸೊ ಆ ನಂತರ ಇದನ್ನ ನಾವು ಹೊರಗಡೆ ತಕೊಂಡ್ಬಿಟ್ಟು ಬೇರೆ ಬೇರೆ ಮಸಾಲೆ ಪದಾರ್ಥಗಳು ಉಪಯೋಗಿಸ್ಕೊಂಡ್ಬಿಟ್ಟು, ಕಾಡಮಮ್ಮು, ಏಲಕ್ಕಿ, ಈ ರೀತಿ ಏನೇನು ನಾವು ಸಾಮಾನ್ಯವಾಗಿ ಬೇರೆ ಉಪ್ಪಿನಕಾಯಿನ ನಾವು ಯಾವ ರೀತಿ ತಯಾರು ಮಾಡ್ಕೊಳ್ತೀವಿ, ಮಾವಿನಕಾಯಿನ ಉಪ್ಪಿನಕಾಯಿ ಇರ್ಬೋದು ಅಥವಾ ನಿಂಬೆಕಾಯಿನ ಉಪ್ಪಿನಕಾಯಿ ಇರ್ಬೋದು, ಯಾವ ರೀತಿ ತಯಾರು ಮಾಡ್ತೀವಿ ಅದೇ ರೀತಿ ಈ ನೀರಿನ ಅಂಶವನ್ನ ಕಡಿಮೆ ಮಾಡಿದಂತ ಒಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಅದೇ ಒಂದು ವಿಧಾನದಿಂದ ನಾವು ಉಪ್ಪಿನಕಾಯನ್ನ ತಯಾರಿಸ್ಕೊಳ್ಬಹುದು. ಇದು ಸಹ ಸುಮಾರು 6 ತಿಂಗಳ ಕಾಲ ಕೆಡದಂಗೆ ಶೇಖರಣೆ ಮಾಡಿ ಇಟ್ಕೊಳ್ಬಹುದು. ಸೊ ಅದರ ಜೊತೆಗೆ ನಾವು ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸೋದ್ರಿಂದ ಮತ್ತೆ ಎಣ್ಣೆ ಪದಾರ್ಥವನ್ನೆಲ್ಲ ಉಪಯೋಗಿಸೋದ್ರಿಂದ ಸೊ ಇದಕ್ಕೆ ನಾವು ಏನು ಹೆಚ್ಚಾಗಿ ರಾಸಾಯನಿಕ ಸಂರಕ್ಷಕವನ್ನ ಸೇರಿಸಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮಗೆ ತಿಳಿದಿರೋ ಹಾಗೆ ಈ ಉಪ್ಪು ಅಥವಾ ಸಕ್ಕರೆ ಅವನ್ನ ಸೂಕ್ತ ಪ್ರಮಾಣದಲ್ಲಿ ಉಪಯೋಗಿಸಿದಾಗ ಅವೇ ಒಂದು ಸಂರಕ್ಷಕವಾಗಿ ಕೆಲಸ ಮಾಡ್ತವೆ. ಇದಕ್ಕೆ ನಾವು ನೈಸರ್ಗಿಕ ಸಂರಕ್ಷಕಗಳು ಅಂತ ಹೇಳ್ತೇವೆ. ಈಗ ಸಕ್ಕರೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ಎಣ್ಣೆ ಆಗಿರ್ಬೋದು ಅಥವಾ ಮಸಾಲೆ ಪದಾರ್ಥಗಳು, ಇವೆಲ್ಲ ಕ್ಲಾಸ್ 1 ಪ್ರಿಸರ್ವೇಟಿವ್ಸ್, ಆರೋಗ್ಯಕ್ಕೆ ತುಂಬಾ ಸೂಕ್ತವಾದ ಸಂರಕ್ಷಕಗಳು, ಸ್ವಾಭಾವಿಕ ಸಂರಕ್ಷಕಗಳಾಗಿರ್ತವೆ. ಸೊ ನಾವು ಇದನ್ನೇ ಒಂದು ಉಪ್ಪಿನಕಾಯಲ್ಲಿ ಉಪಯೋಗಿಸೋದ್ರಿಂದ ಸೊ ಅದು ಆರೋಗ್ಯಕ್ಕೂ ಒಳ್ಳೇದು, ಹಾಗೂ ನಾವು ಇದರಿಂದ ನಾನು ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಯಾಕೆಂದ್ರೆ ಸಾಮಾನ್ಯವಾಗಿ ನಾನು ಮೊದಲೇ ಹೇಳ್ದಂಗೆ ಈ ಒಂದು ಬೀಜಕ್ಕಾಗಿ ಯಾರು ಹೈಬ್ರಿಡ್ ತಳಿಗಳನ್ನ ಕಲ್ಲಂಗಡಿ ಹಣ್ಣನ್ನ ಬೆಳೀತಾರೆ ಅವರು ಬೀಜನ ತಗೊಳ್ಕೊಂಡು ಪೂರ್ತಿ ಹಣ್ಣನ್ನೇ ಒಂದು ಬಿಸಾಕೋದು ಅಥವಾ ವೇಸ್ಟ್ ಮಾಡೋ ಒಂದು ಸಂಪ್ರದಾಯ ಇರುತ್ತೆ. ಅದ್ರ ಬದಲು ಈ 3 ಪದಾರ್ಥಗಳನ್ನ ತಯಾರಿಸ್ಕೊಂಡ್ರೆ, ಅಂದ್ರೆ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅಥವಾ ರಸ ಮಾಡೋದು, ಕಲ್ಲಂಗಡಿ ಹಣ್ಣಿನ ಕ್ಯಾಂಡಿ ಮಾಡೋದು, ಕಲ್ಲಂಗಡಿ ಹಣ್ಣಿನ ಉಪ್ಪಿನಕಾಯಿ ಮಾಡೋದ್ರಿಂದ ಸೊ ನಮಗೆ ಹೆಚ್ಚು ಪದಾರ್ಥಗಳು ಸಿಗುತ್ತವೆ. ಸೊ ಇದರಲ್ಲಿ ಮುಖ್ಯವಾಗಿ ಹೈಬ್ರಿಡ್ ತಳಿಗಳನ್ನ ಮಾಡಿದಾಗ ರೈತರಿಗೆ ಆಗೋ ಒಂದು ಮುಖ್ಯ ಅನಾನುಕೂಲ ಅಂದ್ರೆ ಅದು ಬೆಲೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ನಾವು ಅದ್ರ ಜೊತೆಗೆ ಈ ಪದಾರ್ಥಗಳನ್ನು ಮಾಡಿ ಒಂದು ಮಾರಾಟ ಮಾಡೋದ್ರಿಂದ ಅದರಿಂದ ಬರುವಂತ ಒಂದು ಹಣದಿಂದ ಆಗ್ಬಿಟ್ಟು ಈ ಹೈಬ್ರಿಡ್ ಸೀಡ್ ಬೆಲೆಯನ್ನು ನಾವು ಕಡಿಮೆ ಮಟ್ಟದಲ್ಲಿ ಇಟ್ಟುಕೊಂಡ್ಬಿಟ್ಟು ಮಾರಾಟ ಮಾಡಿದರೆ ಸೊ ಹೆಚ್ಚು ಹೆಚ್ಚು ರೈತರು ಅದನ್ನ ಖರೀದಿ ಮಾಡಿಬಿಟ್ಟು ಹೈಬ್ರಿಡ್ ತಳಿಗಳನ್ನ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರು ಮಾಡಿ ಮಾರುಕಟ್ಟೆ ಮಾಡೋದ್ರಿಂದ ಒಂದು ಸಣ್ಣ ಪ್ರಮಾಣದ ಆಗಿ ಒಂದು ಉದ್ದಿಮೆಯಾಗಿ ಮಾಡಿಕೊಳ್ಬಹುದು, ಆದಾಯ ಪಡಿಬಹುದು, ಆದಾಯವನ್ನು ಪಡ್ಕೊಳ್ಬಹುದು. ಹಾಗಾಗಿ ಹಳ್ಳಿಗಳಲ್ಲಿ ಈ ಒಂದು ಸ್ವಸಹಾಯ ಗುಂಪುಗಳೇನಿರ್ತವೆ ಅವರೆಲ್ಲ ಸೇರ್ಕೊಂಡು ಬಿಟ್ಟು ಒಂದು ಚಿಕ್ಕ ಉದ್ದಿಮೆ ರೂಪದಲ್ಲಿ ಇದನ್ನ ನಡೆಸ್ಕೊಳ್ಳೋದ್ರಿಂದ ಸೊ ರೈತರಿಗೆ ಕಲ್ಲಂಗಡಿ ಹಣ್ಣಿಗೂ ಒಳ್ಳೆ ಬೆಲೆ ಸಿಗುತ್ತೆ, ಅದ್ರ ಜೊತೆಗೆ ಹೆಚ್ಚು ಪದಾರ್ಥಗಳನ್ನು ಮಾಡ್ಕೊಂಡು ಬಿಟ್ಟು ಒಳ್ಳೆ ಆದಾಯವನ್ನು ಪಡ್ಕೊಳ್ಬಹುದು ಅಂತ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಇದಕ್ಕೆ ತರಬೇತಿ ಏನಾದರೂ ಕೊಡ್ತೀರಿ? ಖಂಡಿತವಾಗಿಯೂ ನಾವು ಈ ಒಂದು ಏನು ಹೇಳಿದೆ ಈಗ 3 ಹಣ್ಣಿನ ರಸ ಇರ್ಬೋದು ಅಥವಾ ಕ್ಯಾಂಡಿ ಇರ್ಬೋದು ಅಥವಾ ಉಪ್ಪಿನಕಾಯಿ, ಸೊ ಈ ಒಂದು 3 ವಿಧಾನವನ್ನ ಸರಳವಾಗಿ ಮನೆ ಎಲ್ಲೇ ಸಹ ಯಾವ ರೀತಿ ತಯಾರಿಸ್ಕೊಳ್ಬಹುದು ಅನ್ನೋ ಒಂದು ವಿಧಾನವನ್ನ ನಾವು ಸಂಶೋಧಿಸಿದ್ದೇವೆ. ಸೊ ಇದನ್ನ ಸಹ ಹೆಚ್ಚು ಬಂಡವಾಳ ಇಲ್ಲದೆ ಉಪಯೋಗಿಸ್ಕೊಳ್ಬಹುದು. ಹಾಗಾಗಿ ಈ ಬಗ್ಗೆ ಯಾರ್ಯಾರಿಗೆ ಒಂದು ಹೆಚ್ಚಿನ ಆಸಕ್ತಿ ಇದೆ ಅವರು ದಯಮಾಡಿ ನಮ್ಮ ನಿರ್ದೇಶಕರು ಭಾರತೀಯ ತೋಟಗಾರಿಕಾ ಸಂಸ್ಥೆ ಹೆಸರಘಟ್ಟ ಬೆಂಗಳೂರು ಇವರಿಗೆ ಒಂದು ಪತ್ರವನ್ನು ಬರೆದು ಸೊ ಕೇಳ್ಕೊಂಡ್ರೆ ನಾವು ಅವರಿಗೆ ಸೂಕ್ತವಾದ ತರಬೇತಿಯನ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಅವರು ಬಂದವರಿಗೆ ಅಲ್ಲಿ ಉಳ್ಕೊಳ್ಬೇಕು ಅಂದ್ರೆ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಸಹ ಇರುತ್ತೆ. ಸೊ ಇದು ಏನು 2 ದಿನದಲ್ಲಿ ಈ ಒಂದು ತರಬೇತಿಯನ್ನ ಎಲ್ಲಾ 3 ಪದಾರ್ಥಗಳನ್ನು ತಯಾರಿಸಬಹುದಾದಂತ ಒಂದು ತರಬೇತಿಯನ್ನ ಕೊಡಬಹುದು. ಹಾಗಾಗಿ ಅವರೇ ಸ್ವಂತವಾಗಿ ಮಾಡಿ ನೋಡೋದ್ರಿಂದ ಅವರಿಗೆ ಒಂದು ನಾವು ಮಾಡಬಹುದು ಅನ್ನೋ ಭರವಸೆ ಬಂದ್ಬಿಟ್ಟು ಸೊ ಅವರು ಅದರಲ್ಲಿ ತೊಡಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ದೂರವಾಣಿ ಸಂಖ್ಯೆ ಕೂಡ ಇದೆ, ಅದನ್ನ ಕೊಡ್ತೀನಿ. 2-8-4-6-6-4-2-2 ಇನ್ನೊಮ್ಮೆ ಹೇಳ್ತೀನಿ, 2-8-4-6-6-4-2-2 ಈ ಒಂದು ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಿ ಅವರು ಮಾಹಿತಿಯನ್ನು ಪಡ್ಕೋಬಹುದು. ಒಳ್ಳೆಯದು ಡಾಕ್ಟರ್ ದುರ್ಯಪ್ಪಗೌಡ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಕಲ್ಲಂಗಡಿ ಹಣ್ಣಿನ ಮೌಲ್ಯವರ್ಧಿತ ಸಂಸ್ಕರಿತ ಪದಾರ್ಥಗಳ ತಯಾರಿಕೆ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಲ್ಲಂಗಡಿ ಹಣ್ಣಿನ ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ದೊರೆಯಪ್ಪಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ಈಗ ಕೇಳಿ ಶುಂಠಿ ಬೇಸಾಯದ ಬಗ್ಗೆ ಮಾಹಿತಿ. ಶುಂಠಿ ನಮ್ಮ ಮುಖ್ಯವಾದ ವಾಣಿಜ್ಯ ಬೆಳೆ. ನೀರು ಚೆನ್ನಾಗಿ ಬಸ್ತೋಗುವಂಥ ವಿವಿಧ ರೀತಿಯ ಮಣ್ಣುಗಳಲ್ಲಿ, ಅಂದರೆ ಮರಳು ಮಿಶ್ರಿತ ಗೋಡ್ಮಣ್ಣು, ಜೇಡಿ ಮಿಶ್ರಿತ ಗೋಡ್ಮಣ್ಣು, ಕಪ್ಪು ಗೋಡ್ಮಣ್ಣುಗಳಲ್ಲಿ ಇದು ಚೆನ್ನಾಗಿ ಬರುತ್ತೆ. ಸಾವಯವ ಪದಾರ್ಥ ಹೆಚ್ಚಾಗಿರುವಂಥ ಪುಡಿಪುಡಿಯಾಗಿರುವಂಥ ಗೋಡ್ಮಣ್ಣು ಒಳ್ಳೆಯದು. ಶುಂಠಿ ಬೆಳೆ ಪೋಷಕಾಂಶಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳೋದ್ರಿಂದ ಪ್ರತಿ ವರ್ಷವೂ ಕೂಡ ಸತತವಾಗಿ ಶುಂಠಿ ಬೆಳೆಯನ್ನು ಬೆಳೆಯೋದು ಒಳ್ಳೆಯದಲ್ಲ. ಶುಂಠಿ ಬೆಳೆ ನಮ್ಮ ಮುಖ್ಯವಾದ ಸಾಂಬಾರು ಬೆಳೆ. ಶುಂಠಿ ಬೆಳೆಗೆ ಬೆಚ್ಚಗಿನ ಮತ್ತು ಆರ್ದ್ರ ಹವಾಗುಣ ಬಹಳ ಒಳ್ಳೆಯದು. ಸಮುದ್ರ ಮಟ್ಟದಿಂದ 1500 ಮೀಟರ್ ಎತ್ತರದವರೆಗಿನ ಪ್ರದೇಶದಲ್ಲಿ ಬೆಳೀಬಹುದು. ಶುಂಠಿಯನ್ನು ನೀರಾವರಿ ಮತ್ತು ಮಳೆ ಆಶ್ರಯದಲ್ಲಿ ಬೆಳೀಬಹುದು. ಮುಖ್ಯವಾಗಿ ಶುಂಠಿಯನ್ನು ಉತ್ತಮವಾಗಿ ನಾವು ಬೆಳೀಬೇಕು ಅಂದರೆ ಬಿತ್ತನೆ ಮಾಡಿ ಚಿಗುರು ಬರೋವರೆಗೂ ಸಾಧಾರಣವಾದಂಥ ಮಳೆ, ಬೆಳೆಯುವಂಥ ಸಮಯದಲ್ಲಿ ಅಧಿಕ ಮಳೆ, ಮತ್ತು ಕೊಯ್ಲು ಮಾಡೋ 1 ತಿಂಗಳು ಮೊದಲು ಒಣ ವಾತಾವರಣ ಅವಶ್ಯಕ. ಹಲವಾರು ತಳಿಗಳಿದ್ದಾವೆ. ಮುಖ್ಯವಾಗಿ ಅದರಲ್ಲಿ IASR ವರದ, IASR ಮಹಿಮ, IASR ರಜತ, ಸುಪ್ರಭ, ಸುರುಚಿ, ಸುರವಿ, ಶುಭದ, ಹಿಮಗಿರಿ, ಅತಿರ, ಕಾರ್ತಿಕ, ಅಶ್ವತಿ, ಚೀನಾ, ಅಸ್ಸಾಂ, ಮಾರನ್, ಹಿಮಾಚಲ್, ನಾಡಿಯ, ರಿಯೋ ಡಿ ಜನೇರೊ, ಹೀಗೆ ಹಲವಾರು ತಳಿಗಳಿದ್ದಾವೆ. ಮುಖ್ಯವಾಗಿ ನಮ್ಮ ದೇಶದ ಈ ಪಶ್ಚಿಮ ತೀರ ಪ್ರದೇಶದಲ್ಲಿ ಮಳೆಗಾಲ ಪ್ರಾರಂಭವಾದಾಗ ಮೇ ತಿಂಗಳ ಪ್ರಾರಂಭದ 15 ದಿನದವರೆಗೆ ಬಿತ್ತನೆ ಮಾಡೋದಕ್ಕೆ ಬಹಳ ಸೂಕ್ತವಾದಂಥ ಕಾಲ. ನೀರಾವರಿ ಆಶ್ರಯದಲ್ಲಿ ಫೆಬ್ರವರಿ ಮಧ್ಯದಲ್ಲಿ ಅಥವಾ ಮಾರ್ಚ್ ಪ್ರಾರಂಭದಲ್ಲಿ ನಾವು ಗೆಡ್ಡೆ ಬಿತ್ತನೆ ಮಾಡಬಹುದು. ಮುಂಗಾರು ಮಳೆ ಬೇಗ ಬಿದ್ದರೆ ಮತ್ತು ಬಿತ್ತನೆ ಬೇಗ ಮಾಡೋದರಿಂದ ಉತ್ತಮ ಇಳುವರಿಯನ್ನು ನಾವು ಪಡಿಬಹುದು. ರೋಗದ ಬಾಧೆ ಕೂಡ ಕಡಿಮೆ ಆಗುತ್ತೆ. ಬೇಸಿಗೆ ಕಾಲದ ಮಳೆ ಬಂದಾಗ 4-5 ಸಾರಿ ಉಳುಮೆ ಮಾಡೋದ್ರ ಮೂಲಕ ಅಥವಾ ಅಗತೆ ಮಾಡೋದ್ರ ಮೂಲಕ ಮಣ್ಣನ್ನು ಹದ ಮಾಡ್ಕೋಬೇಕು. 1 ಮೀಟರ್ ಅಗಲದ, 15 ಸೆಂಟಿಮೀಟರ್ ಎತ್ತರದ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದ ಇರುವಂಥ ಸಸಿ ಮಡಿಗಳನ್ನು ನಾವು ತಯಾರು ಮಾಡ್ಕೋಬೇಕು. ಸಸಿ ಮಡಿಗಳ ಮಧ್ಯೆ 50 ಸೆಂಟಿಮೀಟರ್ ಅಂತರ ಇರಬೇಕಾಗತ್ತೆ. ನೀರಾವರಿ ಆಶ್ರಯದ ಬೆಳೆ ಆದರೆ 40 ಸೆಂಟಿಮೀಟರ್ ಅಂತರದಲ್ಲಿ ಏರುಗಳನ್ನು ಮಾಡ್ಕೋಬೇಕು. ಗೆಡ್ಡೆ ಕೊಳೆ ರೋಗ ಮತ್ತು ಬೇರುಗಂಟು ಹುಳು ಬಾಧೆ ಇರುವಂಥ ಪ್ರದೇಶದಲ್ಲಿ ನಾವು ಮಡಿಗಳಿಗೆ ಪಾಲ್ತಿನ ಹಾಳೆಯನ್ನು ಒರೆಸಿ 40 ದಿನಗಳ ಕಾಲ ಆ ಬಿಸಿಲಲ್ಲಿ ಅವುಗಳನ್ನು ಹಾಗೆ ಬಿಡಬೇಕಾಗತ್ತೆ. ಇದು ಒಂದು ಶಿಫಾರಸು ಮಾಡಿರುವಂಥ ಕ್ರಮ. ಶುಂಠಿ ಬೆಳೆಯಲ್ಲಿ ಸಸ್ಯಾಭಿವೃದ್ಧಿಯನ್ನು ಕತ್ತರಿಸಿ ತೆಗೆದಂಥ ಬೇರುಕಾಂಡಗಳ ಭಾಗದಿಂದ ಮಾಡ್ತೀವಿ. ಎಚ್ಚರದಿಂದ ಸುರಕ್ಷಿತವಾಗಿ ಶೇಖರಿಸಿರುವಂಥ ಬೇರುಕಾಂಡಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ನಾವು ಕತ್ತರಿಸ್ಕೋಬೇಕು. 2.5-5 ಸೆಂಟಿಮೀಟರ್ನಷ್ಟು ಉದ್ದ, 20-25 ಗ್ರಾಂ ತೂಕ ಮತ್ತು ಕನಿಷ್ಠ 1-2 ಈ ಗೆಣ್ಣು ಮೊಗ್ಗುಗಳು ಇರೋ ರೀತಿಯಲ್ಲಿ ನಾವು ಕತ್ತರಿಸ್ಕೋಬೇಕು. ಬಿತ್ತನೆ ಬೀಜದ ಪ್ರಮಾಣ ನಾವು ಬೆಳೆಯುವಂಥ ಪ್ರದೇಶದ ಮೇಲೆ ಅವಲಂಬಿಸಿರುತ್ತೆ. 1500 ಕಿಲೋಗ್ರಾಂನಿಂದ 1800 ಕಿಲೋಗ್ರಾಂನಷ್ಟು ಈ ಬೀಜದ ಗಡ್ಡೆ ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ ಬೇಕಾಗತ್ತೆ. ಆಯ್ಕೆ ಮಾಡಿದಂಥ ಬೇರುಕಾಂಡಗಳನ್ನು 30 ನಿಮಿಷ ಕಾಲ %.3 ಮ್ಯಾಂಕೋಜಪ್ ದ್ರಾವಣದಲ್ಲಿ ಅದ್ದಿ ತೆಗೆದು ನೆರಳಿನಲ್ಲಿ 3-4 ಗಂಟೆ ಒಣಗಿಸಿ 20-25 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ 20-25 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆಯನ್ನು ಮಾಡಬೇಕಾಗತ್ತೆ. 3 ಗ್ರಾಂನಷ್ಟು ಮ್ಯಾಂಕೋಜಬ್ಬನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ನಾವು ಮ್ಯಾಂಕೋಜಬ್ ದ್ರಾವಣವನ್ನು ತಯಾರು ಮಾಡ್ಕೋಬಹುದು. ಬೀಜದ ಶುಂಠಿಯನ್ನು ಕೈಯಿಂದ ಮಾಡಿದಂಥ ಸಣ್ಣ ಗುಂಡಿನಲ್ಲಿ ಹಾಕಿ ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಮಣ್ಣನ್ನು ಕೂಡ ಗುಂಡಿಯಲ್ಲಿ ಹಾಕಿ ಮಡಿಯನ್ನು ಸಮ ಮಾಡಬೇಕು. ಬಿತ್ತನೆ ಸಮಯದಲ್ಲಿ 25-30 ಟನ್ನಷ್ಟು ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ ಈ ಮಡಿಗಳಿಗೆ ಎರಚಿ ಅಥವಾ ಬಿತ್ತನೆ ಮಾಡುವಾಗ ಗುಂಡಿಗಳಿಗೆ ಹಾಕಬೇಕಾಗತ್ತೆ. ಶುಂಠಿ ಬೆಳೆಗೆ ಶಿಫಾರಸು ಮಾಡಿರುವಂಥ ಪೋಷಕಾಂಶಗಳ ಪ್ರಮಾಣ ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ, ಅಂದರೆ 100 ಕಿಲೋಗ್ರಾಂನಷ್ಟು ಸಾರಜನಕ, 50 ಕಿಲೋಗ್ರಾಂನಷ್ಟು ರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಪೊಟ್ಯಾಷು. ಇದರಲ್ಲಿ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ನು ನಾಟಿ ಮಾಡುವಾಗ ಕೊಡಬೇಕಾಗತ್ತೆ. ಅರ್ಧ ಭಾಗದಷ್ಟು ಸಾರಜನಕವನ್ನು ನಾಟಿ ಮಾಡಿದ 30-40 ದಿನಗಳ ನಂತರ ಕೊಡಬೇಕಾಗತ್ತೆ. ಉಳಿದ ಅರ್ಧ ಭಾಗ ಸಾರಜನಕವನ್ನು ನಾಟಿ ಮಾಡಿದ 60-70 ದಿನಗಳ ನಂತರ ಕೊಡಬೇಕಾಗತ್ತೆ. 2 ಟನ್ನಷ್ಟು ಬೇವಿನ ಹಿಂಡಿಯನ್ನು ಶುಂಠಿ ಬಿತ್ತನೆ ಮಾಡುವಾಗ ಕೊಟ್ಟರೆ ಕೊಳೆ ರೋಗ ಅಥವಾ ಬೇರು ಗಂಟು ಹುಳು ಬಾಧೆ ಕಡಿಮೆಯಾಗಿ ಇಳುವರಿ ಚೆನ್ನಾಗಿರುತ್ತೆ. ರೈತ ಬಾಂಧವರೇ, ಇದುವರೆಗೆ ಶುಂಠಿ ಬೇಸಾಯ ಕುರಿತು ಮಾಹಿತಿಯನ್ನು ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಅರೇಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಗಳಿಂದ 28,100 ರೂಪಾಯಿಗಳು, ಅರೇಬಿಕಾ ಚೆರ್ರಿ 15,500 ರೂಪಾಯಿಗಳಿಂದ 17,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 23,200 ರೂಪಾಯಿಗಳಿಂದ 24,000 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 12,750 ರೂಪಾಯಿಗಳಿಂದ 13,750 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದರೆ ಇದು ಇಂದಿನ ಕೃಷಿರಂಗ. ನಾಳಿನ ಕಾರ್ಯಕ್ರಮದಲ್ಲಿ ಕಾಡಿನ ಬೆಂಕಿ ಅಥವಾ ಕಾಡ್ಗಿಚ್ಚು ನಿಯಂತ್ರಣ ಕುರಿತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಿ ಭಾಸ್ಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಅಮ್ಮತ್ತಿ ಕಾವಾಡಿ ಕಾರಳನ ಬೆಂಗಳೂರು ಕೆಆರ್ ಪುರಂಲು ವಾಸಂಜ ನೆಲ್ಲ ಮಕ್ಕಳ ಶರಣು ಅಪ್ಪಯ್ಯ ಹಿಂಗೆ ಇಂದು ಫಲಕ ಮರಣಪಟ್ಟಿದೆ. 59 ಬೈತ್ರ ನೆಲ್ಲ ಮಕ್ಕಳ ಶರಣ ಅಪ್ಪಯ್ಯ ಆ್ಯಂಡ್ ಆಕಿರಿ ಕಾರವಾರ ನಾಳೆ ಬೆಂಗಳೂರು ನಡಪಂದು ಒಕ್ಕಕಾರ ಅರ್ಚಿಟ್ಟಿದ್ದ. ಚೇರಂಬಣೆ ಪಾಕ ಗ್ರಾಮದ ಕೂರನ ದಿವಂಗತ ಪೊನ್ನಪ್ಪ ಅವರ ಧರ್ಮಪತ್ನಿ ಲೀಲಾವತಿ ಬೇಬಿ ಅವರು ಇಂದು ನಿಧನರಾಗಿರುತ್ತಾರೆ. 80 ವರ್ಷ ಪ್ರಾಯದ ಕೂರನ ಲೀಲಾವತಿ ಬೇಬಿ ತವರು ಮನೆ ಸುಳ್ಯಕೋಡಿ. ಮೃತರ ಅಂತ್ಯಕ್ರಿಯೆ ನಾಳೆ 12 ಗಂಟೆಯೊಳಗೆ ಸ್ವಗೃಹದಲ್ಲಿ ನಡೆಯಲಿದೆ. ಪೊನ್ನಪೇಟೆ ತಾಲೂಕು ಬೆಳ್ಳೂರು ಗ್ರಾಮ ಕಾರಳನ ಬೊಳ್ಳಿಮಾಡ ಪೂಣಚ್ಚ ಅಂಗಡ ಪೊಣ್ಣು ಮಲ್ಲಿಗೆ ಅವರ ದಂಡನೆ ಬೈತಲು ಇಂದು ಮರಣಪಟ್ಟಿದೆ. ಬೊಳ್ಳಿಮಾಡ ಮಲ್ಲಿಗೆ ತಾಮನೆ ಆಚಾರ ಮಾಡ ಎಂಗಡ ಆಕಿರಿ ಕಾರ್ಯ ನಾಳೆ 12 ಗಂಟೆಗೆ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪಿ ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಚಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ನಾಳೆ ಬಿಹಾರದ ಭಾಗಲ್ಪುರಲ್ಲಿ ನಡೆಯಕ್ಕಿರುವ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿನವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಕಂತನ್ನ ಬಿಡುಗಡೆ ಮಾಡುವೆ. ಈ ಸಮಾರಂಭದ ನೇರ ಪ್ರಸಾರನ ಆಕಾಶವಾಣಿ ಮಡಿಕೇರಿ ನಾಳೆ ಮಧ್ಯಾಹ್ನ 2:30 ಗಂಟೆಯಿಂದ ಪ್ರಸಾರ ಮಾಡಿಕ್ಕಿದ್ದು, ಈ ಕಾರ್ಯಕ್ರಮನ ದೇಶದ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳ ರೈತರ ಸಮ್ಮುಖದಲ್ಲಿ ಪ್ರಸಾರ ಮಾಡಿವೆ. ಹಾಗೆ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರ ಸಹ ಕೊಡಗು ಜಿಲ್ಲೆನ ರೈತರ ಸಮ್ಮುಖದಲ್ಲಿ ನೇರ ಪ್ರಸಾರ ಮಾಡಿಕೊಟ್ಟು ಅಂತ ಗೊತ್ತಾಯ್ತು. ಕಾಫಿ ಮಂಡಳಿ ಮತ್ತು ಸುಕ್ಟೇನ್ ಕಾಫಿ ಇವರ ಕೂಡುಕೂಟಲಿ ಗ್ರಾಮ ಪಂಚಾಯತ್ ಮತ್ತು ಇಗ್ಗುತಪ್ಪ ಸಂಘ ನಿಟ್ಟೂರು ಇವರ ಸಮ್ಮುಖದಲ್ಲಿ ನಾಳೆ ಹೊತ್ತಾರೆ 10 ಗಂಟೆಗೆ ನಿಟ್ಟೂರು ಗ್ರಾಮ ಪಂಚಾಯಿತಿ ಸಭಾಬಾಡಿಲಿ ಸುಸ್ಥಿರ ಕಾಫಿ ಕೃಷಿಗೆ ಅನುಸರಿಸಬೇಕಾದ ಉತ್ತಮ ಕೃಷಿ ಪದ್ಧತಿಗಳು ಈ ಬಗೆಯಲ್ಲಿ ಕಾರ್ಯಾಗಾರ ನಡೆಯಕೊಟ್ಟು ಕಾರ್ಯಾಗಾರನ CRSS ಚೆಟ್ಟಳಿನ ವಿಜ್ಞಾನಿಗ ವಿಷಯ ತಜ್ಞರು ತಂಡ ನಡೆಸಿಕಿದ್ದು ಅಲ್ಲೇ ಮಣ್ಣು ಪರೀಕ್ಷೆ ಸಹ ಮಾಡಿಕೊಟ್ಟವೆ. ಹಾಗೆ ಸುಣ್ಣದ ಶಿಫಾರಸು ಕೂಡ ಮಾಡಿಕೊಡಿಕಿದ್ದು ನಿಟ್ಟೂರು ಕಾರ್ಮಾಡು ಜಾಗಲೆ ಮಲ್ಲೂರು ಸೇರಿದಂಗೆ ಬಾಳೆಲೆ ಹೋಬಳಿನ ಎಲ್ಲ ಆಸಕ್ತ ಕಾಫಿ ಬೆಳೆಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತೋಟದ ಮಣ್ಣು ಮಾದರಿ ತಂದು ಪರೀಕ್ಷೆ ಮಾಡಿಕೊಂಡು ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಳಕಂತ ಗೊತ್ತಾಯ್ತು. ಪೊನ್ನಂಪೇಟೆ ಕಾನೂರು ಗ್ರಾಮ ವ್ಯಾಪ್ತಿಲಿ ಸಾರ್ವಜನಿಕರು ಕೆಲವು ಮಾರ್ಗದ ಬದಿಲೇ ಪ್ಲಾಸ್ಟಿಕ್ ಕಸ ಸುಡ್ತಿದ್ದು ಇದು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಕ್ಯಾನ್ಸರ್ ಕಾಯಿಲೆಗೂ ಕಾರಣ ಆದೆ ಅಂತ

with learning is fun and the future begin. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಣ್ಣ ಲಾಂಛನ ಬೋಪಣ್ಣ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅಂಗ ಬಿಹಾರತ್ರ ಬಾಗಲ್ಪುರತ್ಲ ನಡಪ ಸಮಾರಂಭತ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ರಪಣತರ ಕಂತನ ನಾಳೆ ತಿಂಗಳಾಚ 24 ಬಿಡುಗಡೆ ಮಾಡುವ. ಈ ಸಮಾರಂಭತರ ನೇರ ಪ್ರಸಾರತನ ಮಡಿಕೇರಿ ಆಕಾಶವಾಣಿ ಮಜ್ಜನ ದಂಡರೆಗಂಜ ಪ್ರಸಾರ ಮಾಡುವ. ಈ ಕಾರ್ಯಕ್ರಮತನ ದೇಶತರ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರ ಬುಳೆಕಾರಡ ಸಮ್ಮುಖತ ಪ್ರಸಾರ ಮಾಡುವ. ಗೋಣಿಕಪ್ಪಲು ಕೃಷಿ ವಿಜ್ಞಾನ ಕೇಂದ್ರ ಪಿನ್ಯಾ ಕೊಡಗು ಜಿಲ್ಲೆಯ ಬೊಳೆಕರಡ ಕೂಡ ಸಮ್ಮುಖತ್ಲು ಪ್ರಸಾರ ಮಾಡುವುದುಂಡು. ಸುಸ್ಥಿರ ಕಾಫಿ ಕೃಷಿಕೂ ಉಳ್ಳ ಉತ್ತಮ ಕೃಷಿ ಪದ್ಧತಿ ರಮೀದ ಕಾರ್ಯಾಗಾರತನ ಕಾಫಿ ಮಂಡಳಿ ಪಿನ್ಯಾ ಸುಕ್ಡೇನ್ ಕಾಫಿ ಮಂಡಳಿ ಇಂಗಡ ಕೂಡು ಕೂಟತ್ ಗ್ರಾಮ ಪಂಚಾಯತ್ ಪಿನ್ಯಾ ಇಗ್ಗುತಪ್ಪ ಸಂಘ ನಿಟ್ಟೂರು ಇಂಗಡ ಸಮ್ಮುಖತ್ಲು ನಾಳೆ ಪೊಲಾಕ 10 ಗಂಟೆಗೆ ನಿಟ್ಟೂರು ಗ್ರಾಮ ಪಂಚಾಯತಿ ಸಭಾಂಗಣತ್ ಏರ್ಪಾಡು ಮಾಡಿತ್ತು. ಕಾರ್ಯಾಗಾರತನ